ರಾಯಚೂರು ಕೃಷಿ ಕಾಲೇಜಿನ ವಿಜ್ಞಾನಿ ಡಾಕ್ಟರ್ ಸಿಟಿ ರಾಮಚಂದ್ರ ಅವರಿಂದ ಮಾಹಿತಿಯನ್ನು ಕೇಳೋಣ. ಸೋರ್ಗಮ್ ನಲ್ಲಿ ಮುಖ್ಯವಾಗಿ ಏನೇನಿರುತ್ತಪ್ಪ ಅಂತಂದ್ರೆ ಇದರಲ್ಲಿ ಪೋಷಕಾಂಶಗಳು ಮುಖ್ಯವಾಗಿ ಗ್ಲೂಟೆನ್ ಫ್ರೀ ಇರುತ್ತೆ. ಇದರಲ್ಲಿ ಹ್ಯಾಸ್ ಎ ಯುನಿಕ್ ಫಿನಾಲಿಕ್ ಕಾಂಪೌಂಡ್ಸ್ ವಿಚ್ ಹ್ಯಾಸ್ ಎ ಮೆಡಿಸಿನಲ್ ಪ್ರಾಪರ್ಟೀಸ್. ಇದರಲ್ಲಿ ಜೋಳ ಒಂದು ಔಷಧೀಯ ಗುಣಗಳನ್ನು ಸಹ ಹೊಂದಿರುತ್ತೆ. ಕೆಲವರು ಈ ನಾನ್ ವೆಜಿಟೇರಿಯನ್ಸ್ ಏನು ತಗೋತಾರೆ ಅವರಿಗಿಂದ ಏನು ಪೋಷಕಾಂಶಗಳು ಸಿಗ್ತವೆ ಅದೇ ಪೋಷಕಾಂಶಗಳನ್ನ ನಾವು ಈ ಜೋಳದಿಂದ ಕೂಡ ಪಡಿಬಹುದಂತ ಒಂದು ಸಂಶೋಧನೆ ಹೇಳುತ್ತೆ. ಸೊ ಇದರಲ್ಲಿ ನಾವು ಪ್ರೊಸೆಸಿಂಗ್ ಟೆಕ್ನಾಲಜೀಸ್ ಏನೇನು ಮಾಡಬಹುದು, ಈ ಮುಖ್ಯವಾಗಿ ನಾವು ಈ ಜೋಳ ಅಥವಾ ಸಿರಿಧಾನ್ಯಗಳು ಅಂತ ಬಂದಾಗ ಪ್ರೈಮರಿ ಪ್ರೊಸೆಸಿಂಗ್ ಅಂತ ಒಂದು ಹೇಳ್ತೀವಿ, ಆಮೇಲೆ ಸೆಕೆಂಡರಿ ಪ್ರೊಸೆಸಿಂಗ್ ಪ್ರಥಮ ಹಂತದಲ್ಲಿ ಸಂಸ್ಕರಣೆ ಮಾಡಿದಾಗ ನಮ್ಗೆ ಏನೇನು ಮೌಲ್ಯಾಧಾರಿತ ಪದಾರ್ಥಗಳು ಸಿಗ್ತವೆ, ಆ ನಂತರ ದ್ವಿತೀಯ ಹಂತದಲ್ಲಿ ಸಂಸ್ಕರಣೆ ಮಾಡಿದಾಗ ಯಾವ ಯಾವುದು ರೀತಿಯ ನಮಗೆ ಪದಾರ್ಥಗಳು ಸಿಗ್ತವೆ, ಅದನ್ನು ಹೇಗೆ ನಾವು ಒಂದು ಉದ್ದಿಮೆಶೀಲ ಅವಕಾಶಗಳನ್ನು ನಾವು ಇದರಲ್ಲಿ ಬಳಸ್ಕೋಬಹುದು ಅನ್ನೋದು ಮುಖ್ಯವಾಗುತ್ತೆ. ಕೆಲವೊಂದ್ ಕಡೆ ಎಷ್ಟೊಂದು ಜನ ಈ ಹಾಸ್ಟೆಲ್ಗಳಿರ್ಬೋದು ಅಥವಾ ಕಮ್ಯುನಿಟಿ ಮದುವೆ ಸಮಾರಂಭಗಳು ಫಂಕ್ಷನ್ಗಳಲ್ಲಿ ಜೋಳದ ರೊಟ್ಟಿ ಮುಖ್ಯವಾಗಿ ಬಳಸ್ತಾರೆ. ಆವಾಗ ಈ ಜೋಳದ ರೊಟ್ಟಿ ಮಾಡಿ ಉದ್ದಿಮೆ ಕೂಡ ಮಾಡಬಹುದು. ಈಗಾಗಲೇ ಸಾಕಷ್ಟು ಮಷಿನರೀಸ್ ಜೋಳದ ರೊಟ್ಟಿ ಮಾಡತಕ್ಕಂಥ ಮಷಿನ್ ಕೂಡ ನಮಗೆ ಸಾಕಷ್ಟು ಅವೈಲೇಬಲ್ ಇದಾವೆ. ಅದನ್ನ ನೋಡಿಕೊಂಡು ಡಿಹಲ್ಲಿಂಗ್ ಮಾಡೋದು, ಆ ನಂತರ ಜರ್ಮಿನೇಷನ್ ಆಗುತ್ತೆ, ಪಾಪಿಂಗ್ ಅಂಡ್ ಪಾಪಿಂಗ್ ಅಂತ ಇದು ನಾವೇನು ಹೇಳ್ತೀವಿ, ಇದು ಪಾಪ್ಕಾರ್ನ್ ಮಾಡೋದು ಜೋಳದಲ್ಲಿ. ದೆನ್ ಫ್ಲೇಕಿಂಗ್, ಫ್ಲೇಕಿಂಗ್ ಅಂತ ಹೇಳಿದ್ರೆ ಈ ಅವಲಕ್ಕಿ ಮತ್ತೆ ಮಂಡಾಳ ಅಂತ ಅಕ್ಕಿಯಿಂದ ಮಾಡ್ತೀವಿ. ಅದೇ ರೀತಿ ಫ್ಲೇಕ್ ರೈಸ್ ಅಂಡ್ ಪರ್ಚ್ಡ್ ರೈಸ್ ಅಂತ ಜೋಳದಿಂದ ಕೂಡ ನಾವು ಅವಲಕ್ಕಿ ತರ ಒಂದು ಪದಾರ್ಥಗಳನ್ನ ಮಾಡಿ ಚುಡುವ ಟೈಪ್ ತಿನ್ಬಹುದು. ಈಗಾಗಲೇ ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ ನಮ್ದು ICR ಸಂಸ್ಥೆ ಸೋರ್ಗಮ್ ಮೇಲೆ ಬಹಳ ಸಂಶೋಧನೆ ಮಾಡಿ ತುಂಬಾ ಸಾಕಷ್ಟು ಪದಾರ್ಥಗಳನ್ನು ತಂದಿದೆ. ಅದರಲ್ಲಿ ಫ್ಲೇಕಿಂಗ್ ಇರ್ಬೋದು, ಮಾಲ್ಟಿಂಗ್ ಮಾಡ್ಕೊಂತೀವಿ, ಮಾಲ್ಟ್ ಅಂದ್ರೆ ಅಂಬಲಿ ಜೋಳದ ಅಂಬಲಿ, ನಂತರ ಬೇಕಿಂಗ್ ಅಲ್ಲಿ ತುಂಬಾ ಬೇಕರಿ ಪ್ರಾಡಕ್ಟ್ಸ್ ಬಿಸ್ಕಿಟ್ಸ್ ಬ್ರೆಡ್ಗಳು ಮತ್ತೆ ಕೇಕು ಸಾಕಷ್ಟು ಬೇಕರಿ ಇಂಡಸ್ಟ್ರೀಸ್ ಅಲ್ಲಿ ಇದನ್ನ ಉಪಯೋಗ ಮಾಡಬಹುದು. ಆಮೇಲೆ ಎಕ್ಸ್ಟ್ರೂಷನ್ ಅಂತ ಒಂದು ಟೆಕ್ನಾಲಜಿ, ಈ ಕುರ್ಕುರೆ ಟೈಪ್ ಯಾವ ಬರ್ತವೆ ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್, ಆ ನಂತರ ಫರ್ಮೆಂಟೇಷನ್ ಮಾಡಿ ಕೂಡ ಸುಮಾರು ಇದಾವೆ. ಇದರಲ್ಲಿ ಒಂದೊಂದೇ ನಾವು ತಿಳ್ಕೊಳ್ಳೋಣ. ಸೋರ್ಗಮ್ ಫ್ಲೋರ್ ಜೋಳದ ಹಿಟ್ಟು ಎಷ್ಟೊಂದು ಕಡೆ ನಮಗೆ ಈಗ ಸಾಕಷ್ಟು ಅಂಗಡಿಗಳಲ್ಲಿ ಜೋಳದ ಹಿಟ್ಟು ಒಂದೊಂದ್ ಸಾರಿ ಸಿಗುತ್ತೆ, ಒಂದೊಂದ್ ಸಾರಿ ಸಿಗಲ್ಲ. ಜೋಳನೇ ತಗೊಂಬಂದು ನಾವು ಬೀಸ್ಕೋಬೇಕಾಗತ್ತೆ, ಅದನ್ನ ಹಿಟ್ಟು ಮಾಡ್ಕೋಬೇಕು. ಹಂಗಾಗಿ ಒಂದು ಜೋಳದ ಹಿಟ್ಟು ಮಾಡಿ ಉದ್ದಿಮೆ ಕೂಡ ಸಾಕಷ್ಟು ಅವಕಾಶಗಳಿದೆ ಅದರಲ್ಲಿ ಜೋಳದ ಹಿಟ್ಟು ಮಾರೋದು. ಆಮೇಲೆ ಸೋರ್ಗಮ್ ರವಾ, ಜೋಳದ ರವಾ. ಹಿಂದಿನ ಕಾಲದಲ್ಲಿ ನಾವು ಏನು ಅಕ್ಕಿ ಬೆಳೀತಾ ಇರಲಿಲ್ಲ, ಬಹಳ ಇತ್ತೀಚೆಗೆ ನಮಗೆ ಆಗ ನೀರಾವರಿ ಬಂತು. ಮೊದಲೆಲ್ಲ ನಮಗೆ ಸಿರಿಧಾನ್ಯಗಳು ಜೋಳದ ಅನ್ನನೇ ಮಾಡ್ತಾ ತಿಂತಾ ಇದ್ರು, ಜೋಳದ ಅಂಬಲಿ ಅಥವಾ ಜೋಳದ ಅನ್ನ. ಇದು ಸೋರ್ಗಮ್ ರವಾ, ಅದರಿಂದ ನಾವು ಸಣ್ಣ ಈಗ ಮಿಲ್ಲು ಹ್ಯಾಮರ್ ಮಿಲ್ ಅಥವಾ ನಾವು ಏನು ಅಕ್ಕಿ ಮಿಲ್ ಅಂತ ಹೇಳ್ತೀವಿ ಅದಕ್ಕೆ ಹಾಕಿದ ತಕ್ಷಣನೇ ಅದು ರವಾ ಆಗುತ್ತೆ. ಆ ಜೋಳದ ರವಾ ಮಾಡಿಕೊಂಡು ಕೂಡ ಸೇಲ್ ಮಾಡಬಹುದು. ಇದರಿಂದ ಪ್ರೈಮರಿ ಪ್ರಾಡಕ್ಟ್ಸ್ ಇರ್ಬೋದು, ಒಂದು ಹಿಟ್ಟು ಅದು ಪ್ರಥಮ ಹಂತದಲ್ಲಿ ಬರತಕ್ಕಂತ ಮುಖ್ಯವಾದ ಎರಡು ಪದಾರ್ಥಗಳು. ಒಂದು ಜೋಳದ ಹಿಟ್ಟು ಆಗುತ್ತೆ, ಹಿಟ್ಟಿಂದ ರೊಟ್ಟಿ ಮಾಡ್ಕೋಬಹುದು. ಆಮೇಲೆ ಜೋಳದ ಮುದ್ದೆ ಕೂಡ ಮಾಡ್ತಾರೆ ಕೆಲವೊಂದು ಕಡೆ, ಮೊದಲು ಮಾಡ್ತಾ ಇದ್ರು, ಈಗೆಲ್ಲ ಅಕ್ಕಿ ಬಂದ್ಮೇಲೆ ಕಡಿಮೆ ಆಗಿದೆ. ಜೋಳದ ಮುದ್ದೆ ಕೂಡ ಮಾಡ್ತಾರೆ, ಜೋಳದ ರೊಟ್ಟಿ, ಆಮೇಲೆ ಸೋರ್ಗಮ್ ರವಾ, ಇವು ಪ್ರಥಮ ಹಂತದ ಪದಾರ್ಥಗಳು. ಎರಡನೇ ಹಂತದಲ್ಲಿ ಬರೋದಾದ್ರೆ ಪಫಿಂಗ್, ಇದು ಪಾಪ್ಕಾರ್ನ್ ಅಂತ ಹೇಳ್ತೀವಿ. ಆಮೇಲೆ ಎಕ್ಸ್ಟ್ರೂಷನ್ ನೂಡಲ್ಸ್ ಇರ್ಬೋದು, ಆ ತರ ಎಕ್ಸ್ಟ್ರೂಷನ್ ಪ್ರಾಡಕ್ಟ್ಸ್. ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ಬಿಸ್ಕಿಟ್ಸ್, ಕುಕೀಸ್, ಬ್ರೆಡ್ ಇರ್ಬೋದು, ಆಮೇಲೆ ಕೇಕ್ಗಳಲ್ಲಿ, ಆಮೇಲೆ ಜೋಳದ ಮಾಲ್ಟ್ ಮಾಲ್ಟಿಂಗ್ ಅಲ್ಲಿ ಕೂಡ ಇದು ವಿವಿಧ ಪದಾರ್ಥಗಳನ್ನ ಮಾಡಬಹುದು. ಈಗ ಜೋಳದ ನಾವು ಸಂಸ್ಕರಣೆ ಮಾಡಬೇಕಂತಂದ್ರೆ ಏನೇನು ಮಷಿನರಿ ಇದರಲ್ಲಿ ಬೇಕಾಗುತ್ತೆ? ಯಾರಾದರೂ ಒಂದು ಉದ್ದಿಮೆ ಇದರಲ್ಲಿ ಪ್ರಾರಂಭ ಮಾಡಬೇಕಂದ್ರೆ ಮುಖ್ಯವಾಗಿ ಏನ್ ಬೇಕಾಗುತ್ತೆ? ಒಂದು ಟ್ರೆಡಿಷನಲ್ ಹ್ಯಾಂಡ್ ಪೌಂಡಿಂಗ್ ಮೆಥಡ್ ಅಂತ, ಮೊದಲು ಹಿಂದಿನ ಕಾಲದಲ್ಲಿ ಮಷಿನ್ಗಳಿರಲಿಲ್ಲ, ಜೋಳ ಬೀಸ್ತಾ ಇದೀವಿ ನಾವೆಲ್ಲ. ಈ ಬೀಸಿದ ಟೇಸ್ಟ್ ಬೇರೆ, ಆಮೇಲೆ ಜೋಳ ಕುಟ್ಟಿದ ಟೇಸ್ಟ್ ಬೇರೆ ಬರ್ತಿತ್ತು. ಈಗೆಲ್ಲ ಬೀಸೋದು ಬಂದು ಕುಟ್ಟೋದು ಬೇರೆ, ಕುಟ್ಟೋದ್ರಿಂದ ಅದು ಪದಾರ್ಥ ಒಂದು ಒಳ್ಳೆ ಟೇಸ್ಟ್ ಇರ್ತದೆ. ನಾವೇ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ಖಾರ ಕುಟ್ಟೋದು ಖಾರ ಬೀಸೋದು ಅಂತ, ಕುಟ್ಟಿದ ಖಾರ ಬಹಳ ರುಚಿಯಾಗಿರ್ತದೆ, ಆ ಕುಟ್ಟಿದ ಖಾರ ಮತ್ತೆ ಜೋಳದ ರೊಟ್ಟಿ ಜೊತೆಗೆ ಸೇರಿತಂದ್ರೆ ಒಳ್ಳೆ ಕಾಂಬಿನೇಷನ್, ಅದ್ರ ರುಚಿ ಜೊತೆಗೆ ಮುಖ್ಯವಾಗಿ ಪೋಷಕಾಂಶಗಳು ಸಾಕಷ್ಟು ಸಿಗ್ತದೆ. ಸೊ ಈ ಟ್ರೆಡಿಷನಲ್ ಹ್ಯಾಂಡ್ ಪೌಂಡಿಂಗ್ ಮೆಥಡ್, ಮೊದಲೆಲ್ಲ ಕುಟ್ತಾ ಇದ್ರು ಜೋಳ, ಟೈಮ್ ಜಾಸ್ತಿ ಅದಕ್ಕೆ ಹಿಡಿಯುತ್ತೆ, ಆಮೇಲೆ ಲೇಬರ್ಸ್, ಈಗಂತೂ ತಮಗೆಲ್ಲ ಗೊತ್ತೇ ಇದೆ ಲೇಬರ್ ಪ್ರಾಬ್ಲಮ್ ಬಹಳ ಇದೆ, ಲೇಬರ್ ಸಿಗ್ತಾ ಇಲ್ಲ. ದೆನ್ ಇನ್ಎಫಿಷಿಯಂಟ್ ಮೆಥಡ್, ಇದರಲ್ಲಿ ಜಾಸ್ತಿ ವೇಸ್ಟೇಜ್ ಆಗೋಗ್ಬಿಡುತ್ತೆ. ಈ ಜೋಳದಲ್ಲಿ ಅಥವಾ ಸಿರಿಧಾನ್ಯಗಳಲ್ಲಿ ಮೇಲೆ ನಮಗೊಂದು ಪೊರೆ ಇರುತ್ತೆ, ಅದು ಹಸ್ಕ್ ಅಂತ ಹೇಳ್ತೀವಿ, ಆ ಹಸ್ಕ್ನ ತೆಗಿಬೇಕಾಗುತ್ತೆ. ಆ ಹಸ್ಕ್ ತೆಗೆದ್ರೆ ಮಾತ್ರ ನಮಗೆ ಅದನ್ನ ಉಪಯೋಗ ಮಾಡಲಿಕ್ಕೆ ಬರುತ್ತೆ. ಸೊ ಮೆಕ್ಯಾನಿಕಲ್ ಡಿಹಲ್ಲಿಂಗ್ ಕೂಡ ಡೆವಲಪ್ ಮಾಡಿದ್ದಾರೆ ಈ ಜೋಳನ ಹಲ್ಲಿಂಗ್ ಮಾಡಲಿಕ್ಕೆ. ಇದರಲ್ಲಿ ಬೆಟರ್ ಕ್ವಾಲಿಟಿ ಗ್ರೇನ್ ನಮಗೆ ಸಿಗುತ್ತೆ, ಗ್ರಡ್ಜರಿ ಇರಲ್ಲ, ಲೋ ಲೆವೆಲ್ ಆಫ್ ಬ್ರಾನ್ ಅಂಡ್ ಬ್ರೋಕನ್ಸ್ ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಮಾಡ್ಕೋಬಹುದು. ಮೆಕ್ಯಾನಿಕಲ್ ಡಿಹಲ್ಲಿಂಗ್ ಆಫ್ ಸೋರ್ಗಮ್ ತಗೊಂಡ್ರೆ ಇಲ್ಲಿ ಕ್ಲೀನ್ ಸೋರ್ಗಮ್ ತಗೊಂಡು ಇದು ಜೋಳ, ಆಮೇಲೆ ಡ್ರೈ ದ ಗ್ರೇನ್ ಅರೌಂಡ್ ಅಬೌಟ್ 8 to 10 hours ನಾವು ಸ್ವಲ್ಪ ಜೋಳನ ಒಣಗಿಸ್ಬೇಕಾಗುತ್ತೆ. ಅದರಲ್ಲಿ ತೇವಾಂಶ ಕರೆಕ್ಟ್ ಆಗಿರಬೇಕು. ಸೊ ಹೆಚ್ಚು ಕಡಿಮೆ ಹೆಚ್ಚಿಗೆ ತೇವಾಂಶ ಇತ್ತಂದ್ರೆ ಅದು ಮಿಲ್ಲಿಂಗ್ ಆಗಲ್ಲ. ಆ ನಂತರ ಗ್ರೇನಿಂಗ್ ವೇ ಅಬೌಟ್ 5 kg ಆಫ್ ದ ಗ್ರೇನ್ ಅಂಡ್ ಫಿಲ್ ದಿ ಡಿಹಲ್ಲರ್, ರನ್ ದ ಡಿಹಲ್ಲರ್ ಫಾರ್ 6 to 8 minutes, ರಿಮೂವ್ ದ ಡಿಹಲ್ಡ್ ಗ್ರೇನ್ ಅಂಡ್ ವಿನ್ನೋಯಿಂಗ್ ಮಾಡಬೇಕು. ಡಿಹಲ್ಲಿಂಗ್ ಅಂದ್ರೆ ಅದರ ಮೇಲಿಂದೆಲ್ಲ ಸಿಪ್ಪೆ ಎಲ್ಲ ತಂದು ಆಮೇಲೆ ತೂರೋದ್ರಿಂದ ತೂರೋದು ಎಲ್ಲ ಮೆಷಿನ್ಸ್ ಮಾಡ್ತವೆ ವಿನ್ನೋಯಿಂಗ್. ಆಮೇಲೆ ಹಸ್ಕ್ ಸಪರೇಟ್ ಆಗುತ್ತೆ, ಡಿಹಲ್ಡ್ ಸೋರ್ಗಮ್ ಗ್ರೇನ್ ಬರುತ್ತೆ. ಸೊ ಪ್ರೊಸೆಸಿಂಗ್ ಆಫ್ ಸೋರ್ಗಮ್ ಫ್ಲೋರ್ ಹಿಟ್ಟು, ಜೋಳದ ಹಿಟ್ಟು ಏನ್ ಮಾಡೋದು, ಸೋರ್ಗಮ್ ಕ್ಲೀನಿಂಗ್ ಅಬೌಟ್ 26 minutes ಅಲ್ಲಿ ಕ್ಲೀನಿಂಗ್ ಮಾಡಬೇಕು. ಆಮೇಲೆ ಡ್ರೈಯಿಂಗ್, ಇದು ಜೋಳ ಬಿಸಿಲಲ್ಲೇ ಒಣಗಿಸ್ಬೋದು ನಮಗೆ ಬೇಕಾದಷ್ಟು ತೇವಾಂಶ ಬರೋವರೆಗೂ. ಆ ನಂತರ ವೇಯಿಂಗ್ ಮಾಡಿ ದೆನ್ 5 kg in 7 minutes, ವಿನ್ನೋಯಿಂಗ್ ಮಾಡಿ ಅಲ್ಸ್ ಸಪರೇಟ್ ಮಾಡಿ ಡಿಹಲ್ಡ್ ಸೋರ್ಗಮ್, ದೆನ್ ಮಿಲ್ಲಿಂಗ್ 10 minutes per kg, ಸೀವಿಂಗ್ ವಿತ್ 60 minutes sieve, ಕೂಲಿಂಗ್ ಡಿಹಲ್ಡ್ ಸೋರ್ಗಮ್ ಫ್ಲೋರ್ ಪ್ಯಾಕ್ ಮಾಡಬಹುದು. ಸೊ ಜೋಳದ ಹಿಟ್ಟು ಮುಖ್ಯವಾಗಿ ಈಗ ನಮಗೆ ಸುಮಾರು ಅಕ್ಕಿ ಮಿಲ್ಲು ಬರುತ್ತೆ, ಜೋಳದ ಗಿರಣಿಗೆ ಹೋಗ್ತೀವಿ, ಗಿರಣಿಗೆ ಹೋದ ತಕ್ಷಣ ಅಲ್ಲಿ ನಮ್ಗೆ 5 HP 3 HP ಮಿಲ್ ಇರುತ್ತೆ, ಅದ್ರಲ್ಲಿ ಹಾಕಿ ಸ್ಕ್ರೀನಿಂಗ್ ಮಾಡಿಕೊಂಡು ಕೂಲಿಂಗ್ ಮಾಡಿಕೊಂಡು ಪ್ಯಾಕ್ ಮಾಡಿದ್ರೆ ಒಳ್ಳೆ ಜೋಳದ ಹಿಟ್ಟು ಸಿಗುತ್ತೆ. ಮುಖ್ಯವಾಗಿ ಇದು ಏನಂತ ಹೇಳಿದ್ರೆ ಇದರಲ್ಲಿ ನಾವು ಯಾವುದು ಪ್ರಿಸರ್ವೇಟಿವ್ಸ್ ಹಾಕಿರೋದಿಲ್ಲ, ಹಂಗಾಗಿ ಅದರದ್ದು ಸ್ವಲ್ಪ ಲೈಫ್ ಕಡಿಮೆ ಇರುತ್ತೆ. ಅದು ಅಂದ್ರೆ ಇದ್ರದ್ದು ಲೈಫ್ ಒಂದು ಅಥವಾ ನಾವು ಬಹಳ ದಿನ ಇಡ್ಲಿಕ್ಕೆ ಬರಲ್ಲ, ಸ್ವಲ್ಪ ದಿನ ಆದ ನಂತರನೇ ಇಮಿಡಿಯೇಟ್ ಅದನ್ನ ನಾವು ಯೂಸ್ ಮಾಡ್ಕೋಬೇಕು, ರೊಟ್ಟಿ ಮಾಡ್ಕೋಬೇಕು ಅಥವಾ ಏನೋ ಒಂದು ಪ್ರಾಡಕ್ಟ್ ಮಾಡಬಹುದು. ಬಹಳ ದಿನ ಇಟ್ಟರೆ ಕೆಟ್ಟೋಗ್ತದೆ, ಹಂಗಾಗಿ ಪ್ಯಾಕಿಂಗ್ ಮಾಡ್ಲಿಕ್ಕೆ ಕೂಡ ಕೆಲವೊಂದು ಟೆಕ್ನಾಲಜಿ ಈಗಾಗಲೇ ಬಂದಿದೆ, ಅದನ್ನ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಫ್ಲಷಿಂಗ್ ಮಾಡಿ ಈ ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿ ಏನು ಗಾಳಿ ಏನಿರುತ್ತೆ ಅದೆಲ್ಲ ತೆಗೆದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಅದನ್ನ ಫ್ಲಷಿಂಗ್ ಮಾಡಿ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಅಂತೀವಿ, ಅಥವಾ CO2 ಫ್ಲಷಿಂಗ್. ಈಗೆಲ್ಲ ಅಡ್ವಾನ್ಸ್ಡ್ ಪ್ಯಾಕೇಜಿಂಗ್ ಟೆಕ್ನಿಕ್ಸ್ ಬಂದಿದ್ದಾವೆ ಅದನ್ನ ಹುಳ ಬೀಳದಂಗೆ ತಡಿಲಿಕ್ಕೆ. ಇಟ್ಟು ಬಹಳ ದಿನ ಇಟ್ಟರೆ ಹುಳ ಬೀಳಬಾರದು, ಯಾಕಂದ್ರೆ ನಾವು ಯಾವುದೇ ಒಂದು ಉದ್ದಿಮೆ ಮಾಡ್ತೀವಿ ಅಂತಂದ್ರೆ ಅದರದ್ದು ಲೈಫ್ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ ಅದ್ರ. ಸೊ ಅದು ಆದಷ್ಟು ಹೆಚ್ಚು ಇರಬೇಕು. ಈವನ್ ನಮಗೆ ಕೆಲವೊಂದು ಟೈಮಲ್ಲಿ ಸೇಲ್ ಆಗಲಿದ್ದಾಗ ಕೂಡ ಸಂದರ್ಭದಲ್ಲೂ ಕೂಡ ನಮಗೆ ಲಾಸ್ ಆಗೋ ಯಾವುದೇ ಪರಿಸ್ಥಿತಿ ಇರಬಾರದು. ಇದು ಸೋರ್ಗಮ್ ರವ, ಆಗ ಈಗಾಗಲೇ ಹೇಳಿದೆ ರವ ಎದಕ್ಕೆ ಎದಕ್ಕೆ ಯೂಸ್ ಮಾಡ್ತಾರೆ, ರವಾಯಿಂದ ಸೋರ್ಗಮ್ ಅನ್ನ ಮಾಡ್ತಾರೆ ಅಥವಾ ಈಗ ಉಪ್ಪಿಟ್ಟು ಟೈಪ್ ಮಾಡಬಹುದು. ಡಿಹಲ್ಡ್ ಸೋರ್ಗಮ್ ಮಿಲ್ಲಿಂಗ್ 8 minutes per 5 kg ತಗೊಂಡು ಕೂಲಿಂಗ್ ಸೀವಿಂಗ್ ಮಾಡಿ ಫ್ಲೋರ್ ಅಂಡ್ ಫೈನ್ ರವಾ ಸಿಗುತ್ತೆ, 40 mesh ಅಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ಕೋಬೇಕು. ಇದರಲ್ಲಿ ಏನಿಲ್ಲ, 2 machines ಬರುತ್ತೆ, ಒಂದು ಹಲ್ಲರ್ ಅಂಡ್ ಮಿಲ್ಲಿಂಗ್ ಅಂತೇಳಿ, ನಾವು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಂಗೆ ನಮಗೆ ಹಿಟ್ಟು ಬೇಕಂದ್ರೆ ಹಿಟ್ಟು ಬರುತ್ತೆ, ಇಲ್ಲ ಬೇಡ ಅಂತ ಹೇಳಿದ್ರೆ ನಮ್ಗೆ ರವಾ ಅಂದ್ರೆ ರವಾ ಮೇಕಿಂಗ್. ಹಿಂಗೆ ಸಪರೇಟ್ ಆಗಿ ರವಾ ಮೇಕಿಂಗ್ ಮಷೀನ್ಸ್ ಕೂಡ ಸಿಗ್ತಾ ಇದಾವೆ, ರವಾ ಕೂಡ ಮಾಡಬಹುದು. ಆಮೇಲೆ ಸೋರ್ಗಮ್ ಲೆಗ್ಯೂಮ್ ರೊಟ್ಟಿ ಬ್ಲೆಂಡ್ಸ್, ಈಗ ಸೀರಿಯಲ್ಸ್ ಮತ್ತೆ ಪಲ್ಸಸ್ ಎರಡು ಕಾಂಬಿನೇಷನ್ ಬಹಳ ಬೆಸ್ಟ್ ಅಂತ ಹೇಳ್ತಾರೆ, ಪೋಷಕಾಂಶಗಳು ಸಿಗಬೇಕಂತಂದ್ರೆ. ಈಗ ಜೋಳ ಮತ್ತೆ ಈ ನಮ್ಗೆ ಬೇಳೆಕಾಳುಗಳು, ಅದರಲ್ಲಿ ಮುಖ್ಯವಾಗಿ ಹೆಸರುಕಾಳು ಕಡಲೆಕಾಳು ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಪ್ರಪೋರ್ಷನ್ 20-80 ಜೋಳ ಮತ್ತು ಗ್ರೀನ್ ಗ್ರಾಮ್, ಸೋರ್ಗಮ್ ಮತ್ತು ಬ್ಲಾಕ್ ಗ್ರಾಮ್ 80-20 ಈ ಪ್ರಮಾಣದಲ್ಲಿ ಮಾಡೋದ್ರಿಂದ ಕೂಡ ಒಂದು ಒಳ್ಳೆ ಪೋಷಕಾಂಶ ಇರ್ತಕ್ಕಂತ ಪದಾರ್ಥವನ್ನು ನಾವು ಮಾರ್ಕೆಟ್ಗೆ ಬಿಡಬಹುದು. ಆಮೇಲೆ ಸೆಕೆಂಡ್ರಿ ಪ್ರೈಮರಿ ಪ್ರಾಡಕ್ಟ್ಸ್ ಆಯ್ತು, ಜೋಳದ ಹಿಟ್ಟು ಆಮೇಲೆ ಜೋಳದ ರವಾ ಮುಖ್ಯವಾಗಿ. ಆಮೇಲೆ ಅದನ್ನ ಪ್ಯಾಕೇಜಿಂಗ್ ಯಾವ್ಯಾವ ರೀತಿ ಮಾಡಬಹುದು, ಆಮೇಲೆ ಮಷಿನರೀಸ್ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಸೆಕೆಂಡರಿ ಅಂತಂದ್ರೆ ದ್ವಿತೀಯ ಹಂತದಲ್ಲಿ ಇರತಕ್ಕಂತ, ಆಮೇಲೆ ನಾವು ಡೈರೆಕ್ಟ್ ಕನ್ಸ್ಯೂಮ್ ಮಾಡ್ತಕ್ಕಂತ ಪ್ರಾಡಕ್ಟ್ಗಳು ಮುಖ್ಯವಾಗಿ. ಇವು ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ನಾವು ಈಗಾಗಲೇ ಬೇಕರಿ ಯೂನಿಟ್ ಮಿಲೆಟ್ಸ್ ಬೇಕರಿ ಯೂನಿಟ್ಸ್ ಅಂತಾನೇ ಒಂದು ಸಪರೇಟ್ ಮಾಡಿದೀವಿ. ಅಲ್ಲಿ ಓನ್ಲಿ ಬರೀ ಮಿಲೆಟ್ಸ್ ಮತ್ತೆ ಸೋರ್ಗಮ್ ಬೇಸ್ಡ್ ಪ್ರಾಡಕ್ಟ್ಸ್ ಮಾತ್ರ ಮಾಡೋದು, ಈ ಮೈದಾ ಗೋಧಿ ಬಳಸ್ತಾ ಇಲ್ಲ, ಸಿರಿಧಾನ್ಯಗಳನ್ನೇ ಬಳಸಿ ಬ್ರೆಡ್ಡು ಬಿಸ್ಕಿಟ್ಸು ಕುಕ್ಕೀಸು ಮಾಡ್ತಾ ಇದ್ದೀವಿ. ಸೊ ಈ ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ಜೋಳದಿಂದ ಇರ್ಬೋದು ಅಥವಾ ರಾಗಿಯಿಂದ ಬರ್ತಕ್ಕಂಥ ಬಿಸ್ಕಿಟ್ಸು ಕುಕ್ಕೀಸು, ಅದರಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಕೂಡ ಹಾಕೋಬಹುದು. ಈಗ ಮುಖ್ಯವಾಗಿ ನಾವು ಬಿಸ್ಕಿಟ್ ಮಾಡ್ಬೇಕಂದ್ರೆ ಯಾವ್ಯಾವ ಮಷಿನರೀಸ್ ಬೇಕು, ಜೋಳದ ಬಿಸ್ಕಿಟ್ಟು, ಆಮೇಲೆ ಜೋಳದ ಕುಕೀಸ್ ಮಾಡ್ಬೇಕಂದ್ರೆ ಏನು, ಜೋಳದ ಪಾಪ್ಕಾರ್ನ್ ಮಾಡಲಿಕ್ಕೆ ನಾವು ಏನು ಒಂದು ಪ್ರಾಡಕ್ಟ್ ಮಾಡ್ತಾ ಇದೀವಿ ಅದಕ್ಕೆ ಏನೋ ಒಂದು ಮಷಿನರೀಸ್ ಬೇಕಾಗತ್ತೆ, ಅಷ್ಟು ಮಾತ್ರ ನಾವು ಮಾಡಿಕೊಂಡ್ರೆ ಸಾಕು. ಎಲ್ಲದನ್ನು ನಾವು ಮಾಡಿದ್ರೆ ಒಳ್ಳೇದು, ನಮ್ಗೆ ಆಗ್ತಾ ಇತ್ತು, ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಕೆಪಾಸಿಟಿ ಇತ್ತು ಅಂತ ಹೇಳಿದ್ರೆ. ಆಮೇಲೆ ಬ್ರೇಕ್ಫಾಸ್ಟ್ ಫುಡ್ಸ್ ಅಂತ ಬರುತ್ತೆ, ಹೆಂಗೆ ನಾವು ಕಾರ್ನ್ ಫ್ಲೇಕ್ಸ್ ವಿತ್ ಮಿಲ್ಕ್ ನಾವು ತಗೋತೀವಿ, ಹಂಗೆ ಜೋಳದ ಜೊತೆ ಹಾಲು ಬ್ರೇಕ್ಫಾಸ್ಟ್ ಫುಡ್ಡು. ಆಮೇಲೆ ಸ್ನ್ಯಾಕ್ ಐಟಮ್ಸ್ ಬಹಳ ಇದೆ, ಜೋಳದ ಚುಡುವ ನಾನು ಹೇಳಿದೆ, ಅವಲಕ್ಕಿ, ಜೋಳದ ಅವಲಕ್ಕಿ ತರ ಮಾಡಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಸಾಕಷ್ಟು ಕೃಷಿ ಮೇಳದಲ್ಲಿ ತುಂಬಾ ಹೋಮ್ ಸ್ಕೇಲ್ ಇಂಡಸ್ಟ್ರೀಸ್ ಇವನ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಡಿಹೈಡ್ರೇಟೆಡ್ ಫುಡ್ಸ್ ಕೂಡ ಮಾಡಬಹುದು, ಕಂಪೋಸಿಟ್ ರೊಟ್ಟಿ ಮಿಕ್ಸ್ ಅಂದ್ರೆ ಈಗ ಜೋಳದ ರೊಟ್ಟಿ ಜೊತೆಗೆ ನಾವು ಸ್ವಲ್ಪ ಈಗ 80% ಜೋಳದ ಹಿಟ್ಟು ಮತ್ತೆ 20% ಈ ಬೇಳೆಕಾಳು, ಈಗ ಹೆಸರುಕಾಳು ಇರ್ಬೋದು, ಕಡಲೆಕಾಳು ಹಿಟ್ಟು ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೊಟ್ಟಿ ಮಾಡಬಹುದು. ಇಡ್ಲಿ ಅಂಡ್ ದೋಸಾ ಮಿಕ್ಸ್ ಆಲ್ಸೋ, ಜೋಳದ ಇಡ್ಲಿ ಮತ್ತೆ ಜೋಳದ ದೋಸಾ, ರಾಗಿ ದೋಸಾ ಬಹಳಷ್ಟು ನಾವೆಲ್ಲ ತಿಂದಿದೀವಿ, ಅದೇ ರೀತಿ ಜೋಳದ್ದು ಬಹಳ ಈಗೇನಾಗಿದೆ ಅಂದ್ರೆ ನಮ್ಗೆಲ್ಲ ತುಂಬಾ ರೆಡಿ ಟು ಕುಕ್ ಇಮಿಡಿಯೇಟ್ ರೈಸ್ ರೈಸ್ ರೈಸ್ ಅಂತ ರೈಸ್ ಹಿಂದೆ ಬಿದ್ದಿದೀವಿ. ಅದಾಗಿ ಈ ಸಿರಿಧಾನ್ಯಗಳು, ಈ ಜೋಳ ಮುಖ್ಯವಾಗಿ ನಮ್ಗೆ ಬಹಳ ಇಂಪಾರ್ಟೆನ್ಸ್ ಇದೆ. ಏನೇನು ಪ್ರಿವಿಯಸ್ ಸೊ ಇದರಲ್ಲಿ ಇದು ಮಿಕ್ಸ್ ಇರುತ್ತೆ, ಸೋರ್ಗಮ್ ರವಾ ಎಷ್ಟು ಹಾಕ್ಬೇಕು ದೋಸಾ ಮಿಕ್ಸ್ ಮಾಡ್ಲಿಕ್ಕೆ. ಈಗಾಗಲೇ ಮಾಮೂಲಿ ಇಡ್ಲಿ ದೋಸಾ ಏನ್ ಮಾಡ್ತೀವಿ ಅಕ್ಕಿಯಿಂದ ಇರ್ಬೋದು ರವಾ ಇಂದ, ಅದು ಅಂಗಡಿಗಳಲ್ಲಿ ಮಿಕ್ಸ್ ರೆಡಿಮೇಡ್ ಸಿಗುತ್ತೆ, ಮೊದಲೆಲ್ಲ ನಾವು ಮನೇಲಿ ಮಾಡ್ಕೊಳ್ಳೋದು ತ್ರ. ಸೊ ಈ ತರ ನೀವು ಯಾರಾದ್ರೂ ಉದ್ದಿಮೆ ಜೋಳದ ಹಿಟ್ಟು ಮಿಕ್ಸ್ ರೆಡಿಮೇಡ್ ಮಾಡ್ಲಿಕ್ಕೆ ಅಂಗಡಿಗಳಿಗೆ ಸೇಲ್ ಮಾಡ್ಲಿಕ್ಕೆ ಕೂಡ ಮಾಡಬಹುದು. ಏನಂದ್ರೆ ಸೋರ್ಗಮ್ ರವಾ, ಬ್ಲಾಕ್ ಗ್ರಾಮ್, ಡಾರ್ಕ್ ಗ್ರಾಮ್ ಫ್ಲೋರ್, ಸಾಲ್ಟ್, ಸೋಡಿಯಂ ಬೈಕಾರ್ಬೋನೇಟ್, ಸಿಟ್ರಿಕ್ ಆಸಿಡ್ ಇದೆಲ್ಲ ಈ ಪ್ರಮಾಣದಲ್ಲಿ ಹಾಕಿದ್ರೆ ಇಡ್ಲಿ ಮಿಕ್ಸ್ ಬರುತ್ತೆ. ಅದೇ ರೀತಿ ದೋಸಾ ಮಿಕ್ಸ್ ಕೂಡ ಮಾಡ್ಕೋಬಹುದು. ದೆನ್ ಡಿಹೈಡ್ರೇಟೆಡ್ ಫುಡ್ಸ್ ಸೋರ್ಗಮ್ ಪಾಪಡ್, ಜೋಳದ ಹಪ್ಪಳ ಬಹಳ ಒಳ್ಳೆ ಉತ್ತರ ಕರ್ನಾಟಕದಲ್ಲಿ ಬಳಸ್ತಾರೆ, ಜೋಳದ ಹಪ್ಪಳ ಅಂತೇಳಿ ಪಾಪಡ್. ಇದಕ್ಕೇನೇನು ಬೇಕಾಗ್ತದೆ, ಡಿಹೈಡ್ರೇಟೆಡ್ ಸೋರ್ಗಮ್ ಫ್ಲೋರ್ ಅಬೌಟ್ 250 ಗ್ರಾಮ್, 1/4 kg ಇಟ್ಟು, ಮತ್ತೆ ಚಿಲ್ಲಿ ಪೌಡರ್, ಇದು ಮೆಣಸಿನಕಾಯಿ ಪುಡಿ, ಸಾಲ್ಟು, ಇದಿಷ್ಟು ಹಾಕಿ ಆಗಲೇ ಮಷಿನರೀಸ್ ಕೂಡ ಇದಾವೆ, ಸಾಕಷ್ಟು ಇದಾವೆ. ಇದಕ್ಕೆ ಆ ಪಾಪಡ್ ಮೇಕಿಂಗ್ ಮಷಿನ್ ಅಂತ ಬರ್ತಾ ಇದಾವೆ, ಇದೆಲ್ಲ ಬೆಳಗಾಮಲ್ಲಿ ಒಂದು ಕಂಪನಿ ಇದೆ, ಅವರು ಸಾಕಷ್ಟು ಇದು ರೊಟ್ಟಿ ಮಾಡೋ ಮಷಿನ್ಸ್, ಜೋಳದಿಂದ ಪಾಪಡ್ ಮಾಡ್ತಕ್ಕಂತ ಮಷಿನ್ಸ್ ಅನ್ನು ತುಂಬಾ ಸಾಕಷ್ಟು ಅವರು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಇದು ಸೋರ್ಗಮ್ ಹಪ್ಪಳ ಕೂಡ ಮಾಡ್ಕೋಬಹುದು. ದೆನ್ ಯಾವ ರೀತಿ ಇದನ್ನ ಪ್ರಿಪೇರ್ ಮಾಡಬಹುದು ಅಂತಾರೆ, ಸೊ ಜೋಳದ ಹಪ್ಪಳ ಮಾಡಬಹುದು ಅನ್ನೋದಕ್ಕೆ ಇದೊಂದು ಕ್ಲೋಚ್ ಆಗಿದೆ. ದೆನ್ ಫರ್ಮೆಂಟೇಷನ್, ಜೋಳದಿಂದ ಫರ್ಮೆಂಟೇಷನ್ ಮಾಡಿ, ಫರ್ಮೆಂಟೇಷನ್ ಹೆಲ್ಪ್ಸ್ ಟು ಪ್ರಿಸರ್ವ್ ದ ಫುಡ್ಸ್ ಸಿನ್ಸ್ ದಿ ಎಂಡ್ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್, ಮೇನ್ಲಿ ಆಸಿಡ್ಸ್ ಅಂಡ್ ಆಲ್ಕೋಹಾಲ್ಸ್ ಆರ್ ಇನ್ಹಿಬಿಟರಿ ಟು ಕಾಮನ್ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗಾನಿಸಮ್ಸ್. ಈ ಫರ್ಮೆಂಟೆಡ್ ಫುಡ್ಸ್ ಲೈಕ್ ಇಡ್ಲಿ ದೋಸಾ ಮಿಕ್ಸ್ ಯಾವ ಥರ ಮಾಡ್ತೀವಿ ಅದೇ ಥರ ನ್ಯೂಟ್ರಿಷನಲ್ ಚೇಂಜ್ ಆಗ್ತದೆ, ಇಂಪ್ರೂವ್ಮೆಂಟ್ ಇನ್ ದಿ ಸ್ಟಾರ್ಚ್ ಅವೈಲಬಿಲಿಟಿ ಅಂಡ್ ಡೈಜೆಸ್ಟಬಿಲಿಟಿ ಈಸಿ ಆಗುತ್ತೆ, ಫರ್ಮೆಂಟೆಡ್ ಫುಡ್ ಇರೋದ್ರಿಂದ ಪ್ರೋಟೀನ್ ಡೈಜೆಸ್ಟಬಿಲಿಟಿ ಆಗುತ್ತೆ, ಮಿನರಲ್ ಅವೈಲಬಿಲಿಟಿ ಹೆಚ್ಚಾಗುತ್ತೆ. ದೆನ್ ಫಿಸಿಕೋ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ರೆಡ್ಯೂಸಸ್ ದ ವಿಸ್ಕಾಸಿಟಿ ಆಫ್ ದಿ ಪ್ರಾಡಕ್ಟ್, ಆನಂತರ ಈಸಿ ಕನ್ಸಂಪ್ಷನ್ ಆಫ್ ದಿ ಪ್ರಾಡಕ್ಟ್. ನಾವು ಈ ಫರ್ಮೆಂಟೆಡ್ ಫುಡ್ ಜೋಳದ್ದು ಮಾಡೋದ್ರಿಂದ ಈಸಿಲಿ ನಾವು ಕನ್ಸ್ಯೂಮ್ ಮಾಡ್ಬೋದು, ತಿನ್ಲಿಕ್ಕೆ ಈಸಿ ಇದೆ. ಒಂದೊಂದ್ಸರಿ ಏನಾಗುತ್ತೆ, ಜೋಳದ ರೊಟ್ಟಿ ಮೆತ್ತಗಿದ್ದಾಗ ಅಷ್ಟೇ ತಿನ್ನಕ್ಕೆ ಚೆನ್ನಾಗಿ ಅನಿಸುತ್ತೆ, ಆಮೇಲೆ ಕೆಲವರು ಕಟಕ್ ರೊಟ್ಟಿನೂ ತಿಂತಾರೆ, ಅವರು ಅದು ಲೈಕ್ ಮಾಡ್ತಾರೆ, ಅವರು ಒಂದು ಗ್ರೂಪ್ ಕಟಕ್ ರೊಟ್ಟಿನೇ ಬೇಕಂತಾರೆ, ಆಮೇಲೆ ಕೆಲವರು ಕಟಕ್ ರೊಟ್ಟಿಗೆ ಇಷ್ಟಪಡಲ್ಲ. ಆದ್ರೆ ಅವ್ರಿಗೆ ಜೋಳ ತಿಂದ್ರೆ ಒಳ್ಳೆ ಪೋಷಕಾಂಶ ಇರ್ತದೆ, ಜೋಳ ತಿಂದ್ರೆ ಒಳ್ಳೆ ಅವರಿಗೆ ಒದಗುತ್ತೆ ಪೋಷಕಾಂಶಗಳು ಅನ್ನೋದಾದ್ರೆ ಫರ್ಮೆಂಟೆಡ್ ಫುಡ್ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಈಸಿಲಿ ಡೈಜೆಸ್ಟಿಬಿಲಿಟಿ ಅಥವಾ ಕನ್ಸಂಪ್ಷನ್ ಈಸಿ ಆಗುತ್ತೆ. ಇದು ಫರ್ಮೆಂಟೇಷನ್ ಅಂಡ್ ನ್ಯೂಟ್ರಿಷನಲ್ ಇಂಪ್ಲಿಕೇಶನ್ಸ್. ಪಫಿಂಗ್ ಅಂಡ್ ಪಾಪಿಂಗ್, ಜೋಳದ ಪಾಪ್ಕಾರ್ನ್, ಆಮೇಲೆ ಪಫ್ಡ್ ಸೋರ್ಗಮ್ ಏನಾಗುತ್ತೆ, ಲೋ ಬಲ್ಕ್ ಡೆನ್ಸಿಟಿ, ಇದು ವೇಟ್ ಕಡಿಮೆ ಇರುತ್ತೆ ಪಫಿಂಗ್ ಆದಾಗ. ಜೋಳದ ಪಾಪ್ಕಾರ್ನ್ ಅಂತ ಹೇಳ್ತೀವಿ, ಮೆಕ್ಕೆಜೋಳದ ಕಾಮನ್ ಆಗಿ ತಿಂತೀವಿ, ಆದ್ರೆ ಜೋಳದ್ದು ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಆಮೇಲೆ ಯೂಸ್ಡ್ ಆಸ್ ಎ ಸ್ನ್ಯಾಕ್ ಫುಡ್ ಆಫ್ಟರ್ ಸ್ಪೈಸಿಂಗ್ ಆರ್ ಸ್ವೀಟ್ನಿಂಗ್. ದೆನ್ ಪಾಪ್ಡ್ ಸೋರ್ಗಮ್, ಪಫ್ಡ್ ಅಂಡ್ ಪಾಪ್ಡ್ ಇನ್ಫ್ಯಾಂಟ್ ವೀನಿಂಗ್ ಫುಡ್ಸ್, ಸ್ನ್ಯಾಕ್ ಫುಡ್ ಪ್ರಾಡಕ್ಟ್ಸ್. ಈಗ ಚಿಕ್ಕ ಮಕ್ಕಳಿಗಾಗಿ ಕೆಲವೊಂದು ಪ್ರಾಡಕ್ಟ್ ಹೇಳ್ತಾರೆ, ಚಿಕ್ಕ ಮಕ್ಕಳು ಇವರೆಲ್ಲ ರೈಸ್ ಕೆಲವೊಂದು ಅಲರ್ಜಿ ಇರ್ತದೆ, ಕೆಲವೊಂದು ದೊಡ್ಡವರು ತಿಂತಕ್ಕಂಥ ಫುಡ್ ಅವ್ರಿಗೆ ಕೊಡಬಾರ್ದು ಅಂತ ಸಮಯದಲ್ಲಿ ನಾವೇನಾದರೂ ಟಾರ್ಗೆಟ್ ಫುಡ್ ಗ್ರೂಪ್ ಮಾಡಿದರೆ ಚಿಕ್ಕ ಮಕ್ಕಳಿಗೆ ವೀನಿಂಗ್ ಫುಡ್ಸ್ ಅಂತೇಳಿ, ಹುಟ್ಟಿದಾಗಿಂದ ಇದು 2 ವರ್ಷದಿಂದ, 1 ವರ್ಷದಿಂದ 4 ವರ್ಷ, 1 ವರ್ಷದಿಂದ 5 ವರ್ಷ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಇದು ಪಫಿಂಗ್ ಆಫ್ ಮೇಜ್ ಆಗ ಸೋರ್ಗಮ್, ಪಫಿಂಗ್ ಮಾಡೋದು, ಇದು ಯಾವ ರೀತಿ ಮಾಡಬೇಕು, ಕಾರ್ನ್ ಮಾಡಬೇಕಂದ್ರೆ ಪಫ್ಡ್ ಜೋಳ ಸೋಪ್ ಮೇಜ್ ಇನ್ ಹಾಟ್ ವಾಟರ್ ಫಾರ್ 12 hours, ಡ್ರೈನ್ ವಾಟರ್ ಕಂಪ್ಲೀಟ್ಲಿ, ರೋಸ್ಟ್ ಇನ್ ಬತ್ತಿ ಟಿಲ್ ಫ್ಯೂ ಗ್ರೇನ್ ಸ್ಪ್ಲಿಟ್ ಅಂಡ್ ಸನ್ ಡ್ರೈ ಚಿಲ್ಲಿ ಗ್ರೇನ್ಸ್ ಇಸ್ ಡ್ರೈ ಮಾಡೋದು, ಆ ನಂತರ ಪ್ಯಾಕ್ ಮಾಡೋದು. ಇದಕ್ಕೆಲ್ಲ ಮಷಿನರಿ ಸಾಲು ಇದೆ, ಟೆಕ್ನಾಲಜೀಸ್ ಅವೈಲೇಬಲ್ ಇದೆ, ಏನೋ ತೊಂದರೆ ಇಲ್ಲ. ಓನ್ಲಿ ಥಿಂಗ್ ಈಸ್ ನೀವು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ದೇ ಕ್ಯಾನ್ ಟೇಕ್ ಅಪ್ ದಿಸ್ ಆಸ್ ಅನ್ ಎಂಟರ್ಪ್ರೈಸ್. ಪಾಪಿಂಗ್ ಆಫ್ ಮೇಜ್ ಸೋಕಮ್, ಸಿಮಿಲರ್ಲಿ ಇದಾದ ನಂತರ ಏನೇನು ಮಾಡಬೇಕು, ಹೀಟ್ ದೇ ಬತ್ತಿ ದೆನ್ ಪಾಪ್ ಮೇಜ್ ವಿತ್ ರಿಕೆಟ್ಸ್ ಆ್ಯಂಡ್ ಇದು ಪಫಿಂಗ್ ಮಾಡಲಿಕ್ಕೆ. ದೆನ್ ಫ್ಲೇಕಿಂಗ್ ಆಲ್ಸೋ, ಈ ಅವಲಕ್ಕಿ ಥರ ಬರ್ತದೆ, ಜೋಳದ ಅವಲಕ್ಕಿ ಅಂತ ಹೇಳ್ತಾರೆ, ಈ ಚುಡವಾಣದಲ್ಲಿ ಭಾಳ ಯೂಸ್ ಆಗಿರ್ತದೆ. ಫ್ಲೇಕ್ ಸೋರ್ಗಮ್ ಎಕ್ಸಲೆಂಟ್ ಸ್ನ್ಯಾಕ್ ಫುಡ್. ದೆನ್ ಫ್ಲೇಕ್ ಸೋರ್ಗಮ್ ಇದು ಕ್ಯಾನ್ ಬಿ ಇನ್ಕಾರ್ಪೊರೇಟೆಡ್ ಇನ್ ಟು ವಿನಿಂಗ್ ಫುಡ್ಸ್. ನಾವು ಚಿಕ್ಕ ಮಕ್ಕಳಿಗೆ ಏನಾದರೂ ಟಾರ್ಗೆಟ್ ಮಾಡಿದ್ರೆ ಇದನ್ನು ಮಾಡಬಹುದು. ಫಾರ್ ಗೆಟಿಂಗ್ ಎ ಗುಡ್ ಕ್ವಾಲಿಟಿ ಫ್ಲಾಟೆಂಡ್ ಪ್ರಾಡಕ್ಟ್ ದ ಮಿಲೆಟ್ ಗ್ರೇನ್ಸ್ ಆಲ್ ಟು ಬಿ ಹಾರ್ವೆಸ್ಟೆಡ್ ರೈಟ್ಲಿ ಪ್ರಿಮೆಚೂರ್. ಇದನ್ನು ನಾವು ಈ ತರ ಫ್ಲೇಕಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಬೇಗ ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ಬಹಳ ಮೆಚೂರ್ ಆಗಿ ಹಾರ್ವೆಸ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ನಮಗೆ ಫ್ಲೇಕ್ಸ್ ಬರೋದಿಲ್ಲ. ದೆನ್ ಬೇಕರಿ ಪ್ರಾಡಕ್ಟ್ಸ್ ಸುಮಾರು ದೇಹದಲ್ಲಿ ಯಾವ ತರ ನಾವು ಪ್ರಪೋರ್ಷನ್ ಹೇಗೆ ಕೊಡಬಹುದು, ಸಾಲ್ಟ್ ಬಿಸ್ಕಿಟ್ಸ್ ಮಾಡಿದ್ರೆ ಏನು, ಫ್ರೂಟ್ ಬಿಸ್ಕಿಟ್ಸ್, ಕೋಕೋನಟ್ ಬಿಸ್ಕಿಟ್ಸ್, ಬನ್ ಶರ್ಮಾ, ಫ್ರೂಟ್ ಕೇಕ್, ಕಪ್ ಕೇಕ್, ಮಫಿನ್ಸ್, ಮೆಲ್ಟೈನ್ಸ್, ಸ್ಪಾಂಜ್ ಕೇಕ್, ಇದರಲ್ಲಿ ಪ್ರಪೋರ್ಷನ್ ಆಫ್ ಇಂಗ್ರೀಡಿಯಂಟ್ಸ್ ಸೋರ್ಗಮ್ ಮತ್ತೆ ವೈಟ್ ಫ್ಲೋರ್ ಎಷ್ಟೆಷ್ಟು ಇಡಬೇಕು, ಆಮೇಲೆ ಕನ್ಸಿಸ್ಟೆನ್ಸಿ ಬರಲ್ಲ. ಹಂಗಾಗಿ ಏನ್ ಮಾಡ್ತೀವಿ ಅಂದ್ರೆ ಒಂದು 20%, ಆಮೇಲೆ ಒಂದೊಂದ್ಸಾರಿ 50-50 ಆಗುತ್ತೆ ಬನ್ ಅಲ್ಲಿ. ಬಿಕಾಸ್ ಬನ್ ನಾವು ಬೇಕಿಂಗ್ ಮಾಡಬೇಕು 170 degree ಟೆಂಪರೇಚರ್ ಅಲ್ಲಿ ನಾವು ಅದನ್ನ ಬರ್ನ್ ಮಾಡಬೇಕು. ಸೊ ಬೇಕಿಂಗ್ ಟೈಮ್ ಕೊಟ್ಟಿದ್ರೆ ಟೆಂಪರೇಚರ್ ಓವರ್ಆಲ್ ಅಕ್ಸೆಪ್ಟಬಿಲಿಟಿ. ಸೊ ಡಿಫ್ರೆಂಟ್ ಬೇಕರಿ ಪ್ರಾಡಕ್ಟ್ಸ್ ಕೂಡ ನಾವು ಜೋಳದಿಂದ ಮಾಡಬಹುದು. ಇದು ಇನ್ಫ್ಯಾಂಟ್ ಮಿಕ್ಸಸ್ ಡೆವಲಪ್ ಫಾರ್ ಅಡಾಪ್ಷನ್ ಇನ್ ದಿ ಫೀಡಿಂಗ್ ಪ್ರೋಗ್ರಾಮ್ಸ್ ಅಂಡ್ ಎಂಟರ್ಪ್ರೈಸಸ್. ಈಗ ಸಾಕಷ್ಟು ಈಗ ಮಿಡ್ ಡೇ ಮೀಲ್ ಸ್ಕೀಮ್ಸ್ ಅಂತ ಇದಾವೆ, ಅಂಗನವಾಡಿ ಗಳಿಗೆ ಊಟ ಮತ್ತೆ ವ್ಯವಸ್ಥೆಯನ್ನ ಸರ್ಕಾರದ ಕೊಡ್ತಾ ಇದಾರೆ. ಅಲ್ಲಿ ಇದು ಈ ಪ್ರಾಡಕ್ಟ್ಗಳನ್ನ ಬಿಡ್ತಾ ಇದಾರೆ. ಸೋರ್ಗಮ್ ಸೋಯಾಬೀನ್ ಫ್ಲೋರ್ ಇರ್ಬೋದು, ಸೋರ್ಗಮ್ ಸೋಯಾಬೀನ್ ಫ್ಲೋರ್ ಶುಗರ್, ಸೋರ್ಗಮ್ ಫ್ಲೋರ್ ಬಾಜರ, ಸಜ್ಜೆ, ಸಜ್ಜೆ ಆಲ್ಸೋ ಒಳ್ಳೆಯದು. ಅದನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ಸಜ್ಜೆ ಮತ್ತೆ 2 grams ಬಾಜರ 4 grams. ಸೊ ಇದಿಷ್ಟು ಪ್ರಪೋರ್ಷನ್ ಮಾಡಿದ್ರು ಕೂಡ ಅದು ಒಳ್ಳೆಯ ಪದಾರ್ಥ ಆಗುತ್ತೆ. ಇನ್ಫೆಂಟ್ ಮಿಕ್ಸ್ ಸಣ್ಣ ಮಕ್ಕಳಿಗೆ ಈಗ ಗಂಜಿ ಅಥವಾ ಅಂಬಲಿ ಕುಡಿಸೋದು ಅಂತಾರೆ, ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ ಗಂಜಿ ಕುಡಿಸೋದು, ಇದು ಜೋಳದ ಗಂಜಿ ಅಥವಾ ಜೋಳದ ಅಂಬಲಿ. ಡಿಫ್ರೆಂಟ್ ಯಾವ ತರ ಮಾಡಬಹುದು ಅನ್ನೋದು ಇದರಲ್ಲಿ ಇದೆ. ಇನ್ಫ್ಯಾಂಟ್ ಮಿಕ್ಸ್ ಪ್ರೊಸೆಸ್ ಫ್ಲೋ ಚಾರ್ಟ್ ಇದೆ, ಟೆಕ್ನಾಲಜೀಸ್ ಅವೈಲಬಲ್. ದೆನ್ ಸೋರ್ಗಮ್ ಆಸ್ ಎ ಥೆರಪ್ಯೂಟಿಕ್ ಫುಡ್, ಇದು ಆರೋಗ್ಯದಾಯಕ ಪದಾರ್ಥವಾಗಿ ಹೇಗೆ ಇದಾಗುತ್ತೆ. ಥೆರಪ್ಯೂಟಿಕ್ ಫುಡ್ಸ್ ಆರ್ ದೋಸ್ ದಟ್ ಪ್ರೊವೈಡ್ ಎ ಸ್ಪೆಸಿಫಿಕ್ ಹೆಲ್ತ್ ಬೆನಿಫಿಟ್ಸ್ ಬಿಯಾಂಡ್ ದಿ ಟ್ರೆಡಿಷನಲ್ ನ್ಯೂಟ್ರಿಯೆಂಟ್ಸ್. ನಮಗೆ ಪೋಷಕಾಂಶಗಳನ್ನ ಕೊಡೋದ್ರ ಜೊತೆ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಸುಧಾರಣೆ ಮಾಡೋದ್ರಲ್ಲಿ ಹೆಚ್ಚು ಸಹಕಾರಿಯಾಗುತ್ತೆ ಈ ಜೋಳ ಪ್ರಾಡಕ್ಟ್. ಇರ್ಬೋದು ಈ ಹಾರ್ಟ್ ಡಿಸೀಸ್ ಅಲ್ಲಿ ಕೂಡ ಯೂಸ್ ಆಗುತ್ತೆ, ಹಾರ್ಟ್ ಪೇಷಂಟ್ಸ್ ಡಾಕ್ಟರ್ಸ್ ಆಲ್ಸೊ ರೆಕಮೆಂಡ್. ದೆನ್ ಇಂಗ್ರೀಡಿಯಂಟ್ಸ್ ಆಗಿ ಹೋಲ್ ಸೋರ್ಗಮ್ ಫ್ಲೋರ್ ನಾವು ಯೂಸ್ ಮಾಡಬಹುದು, ಓಟ್ ಬ್ರ್ಯಾನ್, ಪೆಕ್ಟಿನ್ ಬಿಸ್ಕಿಟ್ ಫಾರ್ಮ್ ಅಲ್ಲಿ ತಗೋಬಹುದು. ಡಯಾಬಿಟಿಕ್ ಮೆಲಿಟಸ್ ಇರೋರಿಗೆ ಜೋಳದ ಹಾಗೆ ಆಗಿರ್ತಕ್ಕಂಥ, ಅಂದ್ರೆ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ ಸ್ಪೆಸಿಫಿಕ್ ಆಗಿ ಏನೇ ಪ್ರಾಡಕ್ಟ್ ಮಾಡಿದ್ರು ಟಾರ್ಗೆಟ್, ವೆದರ್ ಇಟ್ ಈಸ್ ಫಾರ್ ಇನ್ಫೆಂಟ್ಸ್ ಇರ್ಬೋದು, ವೀನಿಂಗ್ ಫುಡ್ಸ್ ಆಗಿರ್ಬೋದು, ಅಡಲ್ಟ್ ಫುಡ್ಗೋ ಅಥವಾ ಡಯಾಬಿಟಿಕ್ಗೋ, ಯಾವ ತರ ಒಂದು ಅಬ್ಜೆಕ್ಟಿವ್ ಇಟ್ಕೊಂಡು ನಾವು ಉದ್ದಿಮೆಯನ್ನ ಮಾಡಿದಾಗ ಇದಾಗ. ಸೊ ಮಾಲ್ಟಿಂಗ್ ಜರ್ಮಿನೇಷನ್ ಯಾವ ತರ ಮಾಡಬಹುದು, ಮಾಲ್ಟಿಂಗ್ ಪ್ರಾಡಕ್ಟ್ಸ್ ಮ್ಯಾಕ್ಸಿಮಮ್ ಫಾಲ್ ಇನ್ ದಿ ಬ್ಯೂರಲ್ಸ್, ದೆನ್ ಮಾಲ್ಟೆಡ್ ಸೋರ್ಗಮ್ ಸಿಗುತ್ತೆ ಲೋ ಕಾಸ್ಟ್ ಮೀನ್ ಫುಡ್ಸ್ ವಿತ್ ಲೋ ಕಾಸ್ಟ್ ಅಂಡ್ ಕ್ಯಾಲೋರಿ. ಮಾಲ್ಟೆಡ್ ಮಿಲೆಟ್ಸ್ ಕೂಡ ನಮಗೆ ಸಿಗುತ್ತೆ. ಎಕ್ಸ್ಟ್ರೂಷನ್ ಟೆಕ್ನಾಲಜಿ ಈಗಿದೆ, ಈಗ ನಮ್ಮಲ್ಲಿ ಕೂಡ ನಾವು ಈಗಾಗಲೇ ಒಂದು ಎಕ್ಸ್ಟ್ರೂಡರ್ ಇನ್ಸ್ಟಾಲ್ ಮಾಡಿದೀವಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಅದರದ್ದು ಟ್ವಿನ್ ಸ್ಕ್ರೂ ಎಕ್ಸ್ಟ್ರೂಡರ್ ಅಂತ ಬರುತ್ತೆ, 20 lakh ಕಾಸ್ಟ್ ಆಗುತ್ತೆ ಅದು ಟ್ವಿನ್ ಸ್ಕ್ರೂ. ಅದರಲ್ಲಿ ನಿಮಗೆ ಕಡಿಮೆ ಕೆಪಾಸಿಟಿ ಅಂದರೆ 10 lakh ಕೂಡ ಸಿಗುತ್ತೆ. ಅದು ಹಾಕ್ಕೊಂಡು ನಾವು ಎಕ್ಸ್ಟ್ರೂಡೆಡ್ ಸ್ನ್ಯಾಕ್ ಫುಡ್ಸ್ನ ಮಾಡಬಹುದು, ಕುರ್ಕುರೆ ಟೈಪ್. ಇದರಲ್ಲಿ ಬರ್ಮಿಸಲ್ಲಿ ನೂಡಲ್ಸ್ ಮಾಡ್ಕೋಬಹುದು, ಜೋಳದ ನೂಡಲ್ಸ್, ಟ್ರೆಡಿಷನಲ್ ಟೈಪ್ ಮುರುಕು, ಜೋಳ ಮುರುಕು ಅಂತ ಹೇಳಿ. ದೆನ್ ಸೇವ್ ಸೇವ್ ಟೈಪ್, ಈಗ ಪಾವ್ ಬಾಜಿ, ಸೇವ್ ಬಾಜಿ ನಾವೆಲ್ಲ ತಿಂತೀವಲ್ಲ ಸ್ನ್ಯಾಕ್ ಫುಡ್ಸ್ ಆ ತರ. ದೆನ್ ಸೋರ್ಗಮ್ ಎಂಟರ್ಪ್ರೈಸಸ್ ಅಲ್ಲಿ ನಾವು ಏನೇನು ಮಾಡಬಹುದು, ಉದ್ದಿಮೆಯಲ್ಲಿ ಇರತಕ್ಕಂಥ ಅವಕಾಶಗಳು ನಾನು ಈಗಾಗಲೇ ಹೇಳಿದೆ. ಒಂದು ಪ್ರಥಮ ಹಂತದಲ್ಲಿ ಬರತಕ್ಕಂಥ ಉತ್ಪಾದನೆಗಳು ಪ್ರೈಮರಿ ಪ್ರೊಸೆಸ್ಡ್ ಪ್ರಾಡಕ್ಟ್ಸ್, ಅದರಲ್ಲಿ ಡಿಹಲ್ಡ್ ಸೋರ್ಗಮ್ ಫ್ಲೋರ್ ಮತ್ತೆ ರವಾ ಹಿಟ್ಟು, ರವಾ ಮತ್ತೆ ಡಿಹಲ್ಡ್ ಅದು ಸಿಪ್ಪೆ ತೆಗೆದಿರ್ತಕ್ಕಂಥ ಜೋಳ. ಬೇಕಾದ್ರೆ ಯಾರಾದ್ರೂ ಜೋಳ ತಗೊಂಡೋಗಿ ಮತ್ತೆ ಹಿಟ್ಟು ಮಾಡಿಕೊಂಡು ಡೈರೆಕ್ಟ್ ಕನ್ಸಂಪ್ಷನ್, ರೊಟ್ಟಿ ಅದು ಫ್ರೆಶ್ ರೊಟ್ಟಿ ಅಥವಾ ಜೋಳದ ಮುದ್ದೆ ಮಾಡ್ಕೋಬಹುದು. ಸೆಕೆಂಡ್ ಪ್ರಾಡಕ್ಟ್ ಅಲ್ಲಿ ಬ್ರೇಕ್ಫಾಸ್ಟ್ ಫುಡ್ಸ್, ಆ ನಂತರ ಸ್ನ್ಯಾಕ್ ಫುಡ್ಸ್, ಡಿಹೈಡ್ರೇಟೆಡ್ ಫುಡ್ಸ್, ಬೇಕ್ ಫುಡ್ಸ್, ಕಂಪೋಸಿಟ್ ಫುಡ್ಸ್, ಇನ್ಸ್ ಇನ್ಸ್ಟೆಂಟ್ ಮಿಕ್ಸಸ್ ಅಂಡ್ ಇನ್ಫೆಂಟ್ ಫುಡ್ಸ್ ಅದರ ಚಿಕ್ಕ ಮಕ್ಕಳಿಗೆ ಬೇಕಾಗ್ತಕ್ಕಂತ ಪದಾರ್ಥಗಳನ್ನು ಕೂಡ ನಾವು ಮಾಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ಜೋಳದಿಂದ ಆಗ್ತಕ್ಕಂತ ಪದಾರ್ಥಗಳು. ಈಗ ನಾವು ಜೋಳ ಆದ ನಂತರ ಮೈನರ್ ಮಿಲೆಟ್ಸ್ ಸಿರಿಧಾನ್ಯಗಳು ಅಂತ ಏನ್ ಹೇಳ್ತೀವಿ, 9 ನವಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅಂತ ಇದಾವೆ. ಅದರಿಂದ ಏನೇನು ಉತ್ಪಾದನೆ ಮಾಡಬಹುದು, ಪ್ರಥಮ ಹಂತದಲ್ಲಿ ಬರತಕ್ಕಂತ ಉತ್ಪಾದನೆಗಳು ಹಾಗೂ ದ್ವಿತೀಯ ಹಂತದಲ್ಲಿ. ಈಗ ನಾವು ಸೋರ್ಗಮ್ಗೆ ಏನ್ ಹೇಳಿದ್ವಿ, ಅವು ಹೆಚ್ಚು ಕಡಿಮೆ ಎಲ್ಲ ಸಿರಿಧಾನ್ಯಗಳಿಗೆ ಬಂದೇ ಬರುತ್ತೆ. ನೋಡೋಣ ಒನ್ ಬೈ ಒನ್ ಏನೇನಿದಾವೆ. ಬಹಳಷ್ಟು ಜನ ಈ 9 ಸಿರಿಧಾನ್ಯಗಳು ಇದಾವ ಅವು ನೋಡಿರ್ಲಿಕ್ಕಿಲ್ಲ, ಒಂದೆರಡು ರಾಗಿ ನವಣೆ ಸಜ್ಜೆ ಬಿಟ್ರೆ ಬೇರೆ ಏನೇನಿದೆ ತಿಳ್ಕೊಳ್ಳೋಣ ಒನ್ ಬೈ ಒನ್. ಫಸ್ಟ್ ಒಂದು ಗ್ರೇಟ್ ಮಿಲೆಟ್ ಅಥವಾ ಸೋರ್ಗಮ್ ಇದು ಈಗಾಗಲೇ ನಾವು ಮಾಡಿದ್ವಿ ಜೋಳ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಪೈಕ್ ಮಿಲೆಟ್ ಆದ ಪರ್ಲ್ ಮಿಲೆಟ್ ಸಜ್ಜೆ, ಆಮೇಲೆ ಫಿಂಗರ್ ಮಿಲೆಟ್ ರಾಗಿ, ದೆನ್ ಫಾಕ್ಸ್ಟೈಲ್ ಮಿಲೆಟ್ ನವಣೆ, ದೆನ್ ಲಿಟ್ಲ್ ಮಿಲೆಟ್ ಸಾಮೆ ಅಂತ ಹೇಳ್ತೀವಿ ಸಾವೆ ಅಂತ ಕನ್ನಡದಲ್ಲಿ ಹೇಳ್ತೀವಿ, ದೆನ್ ಕೋಳೋ ಮಿಲೆಟ್ ಕನ್ನಡದಲ್ಲಿ ಹರ್ಕ, ಮತ್ತೆ ಪ್ರೋಸೋ ಮಿಲೆಟ್ ಬರಗು, ದೆನ್ ಬಾರ್ನ್ಯಾರ್ಡ್ ಮಿಲೆಟ್ ಊದಲು. ಬಹಳ ಜನ ನೋಡಿರ್ಲಿಕ್ಕಿಲ್ಲ, ಆ ಮರ್ತೆ ಹೋಗಿರೋ ಕ್ರಾಪ್ಗಳು ಅವು ಇದಾವ ಅಂತೇಳಿ ಈ ಅಕ್ಕಿ ಬಂದ್ಮೇಲೆ. ಅಡ್ವಾಂಟೇಜಸ್ ಆಫ್ ಮಿಲೆಟ್ಸ್ ನಾನು ಈಗಾಗಲೇ ಹೇಳಿದೆ, ಪ್ರೈಮರಿ ಪದಾರ್ಥಗಳು ಮುಖ್ಯವಾಗಿ ಹಿಟ್ಟು ಮಾಡಬಹುದು, ಆ ನಂತರ ಅದರದ್ದು ರವೆ ಇದರಲ್ಲಿ ಬರಲ್ಲ ಹಿಟ್ಟು ಮಾಡಬಹುದು, ಹಿಟ್ಟು ನಂತರ ಬಿಸ್ಕಿಟ್ಸು ಬೇಕರಿ ಪ್ರಾಡಕ್ಟ್ಸು ಮತ್ತೆ ರೊಟ್ಟಿ ಸುಮಾರು ಇದೆ. ಜೋಳದ ಹೇಗೆ ಬರುತ್ತೆ, ಈಗ ರಾಗಿ ಮಾಲ್ಟ್ ಇರ್ಬೋದು, ರಾಗಿ ಅಂಬಲಿ, ರಾಗಿ ಬಿಸ್ಕಿಟ್ಸ್ಗಳು, ರಾಗಿ ನೂಡಲ್ಸು, ರಾಗಿ ದೋಸೆ, ರಾಗಿ ಇಡ್ಲಿ, ಅದೇ ತರ ಸುಮಾರು ಪ್ರಾಡಕ್ಟ್ಸ್ ಗಳನ್ನ ನಾವು ಮಾಡ್ಕೋಬಹುದು. ಇದೆಲ್ಲ ನಮ್ಮ ಅಡ್ವಾಂಟೇಜಸ್. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಅಂದ್ರೆ ಕ್ವಿಕ್ ಆಗಿದೆ ಹೇಳಿ. ಮುಖ್ಯವಾಗಿ ಇದರಲ್ಲಿ ಮೈನರ್ ಮಿಲೆಟ್ಸ್ಗೆ ನಾವು ನವಣೆ ಮೇಲೆ ತುಂಬಾ ಕೆಲಸ ಮಾಡಿದ್ವಿ. ನಾವು ನವಣೆಗೆ ಅಂತಾನೆ ಒಂದು ಮಷಿನರೀಸ್ ಡಿಹಲ್ಲಿಂಗ್ ಅಂಡ್ ಕ್ಲೀನಿಂಗ್ ಮಷಿನ್ಸ್ ನ ಡೆವಲಪ್ ಮಾಡಿ ಸುಮಾರು ಈಗ ಬಳ್ಳಾರಿಯಲ್ಲಿ ರೈತರು ಈಗಾಗಲೇ ನವಣೆ ಬೆಳೀತಾ ಇದ್ದಾರೆ. ಅವರು ತಗೊಂಡ್ ಬಂದು ನಮ್ಮಲ್ಲಿ ಪ್ರೊಸೆಸ್ ಮಾಡ್ಕೊಂತಾರೆ, ನಮ್ಮಲ್ಲಿ ಇರ್ತಕ್ಕಂಥ ಮಷಿನ್ ಅನ್ನು ಯೂಸ್ ಮಾಡಿಕೊಂಡು ಇವತ್ತು ನಾವು 40-50 ರೂಪಾಯಿ ಪರ್ ಕೆಜಿ ಸೇಲ್ ಮಾಡ್ತಾ ಇದ್ದಾರೆ ರೈತರು. ಅವ್ರು ತಗೊಂಡ್ಬರ್ತಾರೆ ಅವರು ಬೆಳೆದಿದ್ದನ್ನ. ಬಳ್ಳಾರಿಯಲ್ಲಿ ಲಿಂಗಸೂರಲ್ಲಿ ಇದೆ ನವಣೆ, ಆ ನವಣೆ ನಾವು ಡೆವಲಪ್ ಮಾಡಿರ್ತಕ್ಕಂಥ ಈ ಡಿಹಲ್ಲಿಂಗ್ ಮಷೀನ್ ಮತ್ತೆ ಕ್ಲೀನಿಂಗ್ ಮಷೀನ್ ಅಲ್ಲಿ ಯೂಸ್ ಮಾಡಿಕೊಂಡು 40-50 ರೂಪಾಯಿ ಪರ್ ಕೆಜಿಗೆ ಸೇಲ್ ಮಾಡ್ತಾ ಇದ್ದಾರೆ. ನಮ್ಮಲ್ಲೇ ಒಂದು ಕೌಂಟರ್ ಹಾಕಿದೀವಿ, ಸೇಲ್ ಕೌಂಟರ್, ಅಲ್ಲೇನೆ ಅವರು ಸೇಲ್ ಮಾಡಬಹುದು. ಸೊ ಇದು ಬೇಕಾಗ್ತಕ್ಕಂಥ ಮುಖ್ಯವಾಗಿ ಇಕ್ವಿಪ್ಮೆಂಟ್ ಕ್ಲೀನರ್ ಕಮ್ ಡಿ ಸ್ಟೋರ್. ಬಹಳ ಸಮಸ್ಯೆ ಅಂದ್ರೆ ಮೈನರ್ ಮಿಲೆಟ್ಸ್ ಅಲ್ಲಿ ಅಂತ ಮುಖ್ಯವಾಗಿ ಮಷೀನ್ಸ್. ಈಗ ನಾವು ಕೆಲವೊಂದು ಊರ್ಲೋ ಏರ್ದೆ ಬರಗು ಅಂತ ಹೇಳಿದೆ, ಅದಕ್ಕೆ ಇನ್ನೂ ಮಷೀನ್ಸ್ ಆಗಿಲ್ಲ ಎಫಿಷಿಯಂಟ್ ಆಗಿ. ಈಗ ರಾಗಿಗೇನು ಮಾಡ್ತಾ ಇದಾರೆ ಮಷೀನ್, ಅದೇ ಮಷೀನ್ನೇ ಈಗ ಬಾರ್ನ್ಯಾರ್ಡ್ ಮಿಲೆಟ್ಗೆ ಈ ಊರ್ಗೆ ಬರಗುಗೆ ಉಪಯೋಗ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಕೂಡ ಈಗ ಆಗ್ಲೇ ಪ್ರಾಜೆಕ್ಟ್ ಒಂದು ತಗೊಂಡಿದೀವಿ ಈ ಡಿಹಲ್ಲಿಂಗ್ ಮಷೀನ್ ಮಾಡ್ಲಿಕ್ಕೆ ಬರಗು ಮತ್ತೆ ಅರ್ಕಾಗೆ ಮಾಡ್ತಾ ಇದೀವಿ. ಇದರಲ್ಲಿ ನಾವು ಮಷೀನ್ ಚೆನ್ನಾಗಿತ್ತಂದ್ರೆ ಒಳ್ಳೆಯ ಪ್ರೋಸೆಸ್ ಮಾಡಬಹುದು, ಆ ಪ್ರೋಸೆಸ್ ಅನ್ನ ಚೆನ್ನಾಗಿ ಪ್ಯಾಕ್ ಮಾಡಬೇಕು. ಈಗ ನವಣೆಗೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಫಸ್ಟ್ ನಾವು ಕಲ್ತಿದ್ದು ಮಾಡ್ತಾ ಮಾಡ್ತಾ ಫಸ್ಟ್ ಡಿಹಲ್ಲಿಂಗ್ ಮಾಡಿ, ಡಿಹಲ್ಲಿಂಗ್ ಮಾಡಿದ ತಕ್ಷಣ ಪ್ಯಾಕ್ ಮಾಡಂಗೆ ಸೇಲ್ ಮಾಡ್ತಾ ಇದ್ವಿ. ಆಮೇಲೆ ಒಂದ್ ಮಂತ್ ಆದ ತಕ್ಷಣ ಅದು ಹುಳ ಬೀಳಕ್ ಸ್ಟಾರ್ಟ್ ಆಯ್ತು. ಇದು ಹ್ಯಾಕ್ ಹುಳ ಬೀಳಕ್ ಸ್ಟಾರ್ಟ್ ಆಯ್ತು, ಅದ್ರ ಮೇಲೆ ಸಿಪ್ಪೆ ಇತ್ತಂದ್ರೆ ಅದು ಪ್ರೊಟೆಕ್ಷನ್ ಮಾಡುತ್ತೆ, ಕವರ್ ಮಾಡುತ್ತೆ, ಇನ್ಸೆಕ್ಟ್ಸ್ ಅಥವಾ ಹುಳಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದು ನಾವು ಅದನ್ನ ತೆಗೆದು ಬಿಡ್ತೀವಿ, ಡಿಹಲ್ಲಿಂಗ್ ಮಾಡಿ ಮತ್ತೆ ಪ್ಯಾಕ್ ಮಾಡಿ ಇಮಿಡಿಯೇಟ್ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಓಕೆ. ಬಟ್ ಕೆಲವ್ರು ಜನ ತಗೊಂಡೋಗ್ತಾರೆ, ತಿನ್ಲೋ ಬೇಡ ನವಣೆ ಏನೋ ಹೊಸದ್ ಬಂದದ ಅಂತ ತಿಳ್ಕೊತಾರೆ. ಅದೆಲ್ಲ ಮೊದ್ಲಿಂದ ಇತ್ತು, ಅದು ಹಂಗೆ ಇಟ್ಟಾಗ ಅದು ಮತ್ತೆ ಏನ್ ಮಾಡಿದ್ವಿ ನಾವು ಅದನ್ನ ಹೊಸ ಪ್ಯಾಕೇಜಿಂಗ್ ಟೆಕ್ನಾಲಜಿ ಮತ್ತೆ ಅದಕ್ಕೆ ಡೆವಲಪ್ ಮಾಡಿ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಅಂತ ಮಾಡಿ ಇಟ್ಟಿರೋದನ್ನ ಮತ್ತೆ ಒಂದು ಅದ್ರ ಲೈಫ್ ಎಕ್ಸ್ಟೆಂಡ್ ಆಯ್ತು. ಸೊ ಇದು ಒಂದು ದಿಹಸ್ಕರ್ ನಾವೇ ಡೆವಲಪ್ ಮಾಡಿದ್ದು, ನಮ್ಮ ಸಂಸ್ಥೆಯಿಂದ ಕೃಷಿ ಮತ್ತು ಆಹಾರ ಸಂಸ್ಕರಣೆ ವಿಭಾಗದಿಂದ ಇದನ್ನ ಡೆವಲಪ್ ಮಾಡಿದ್ವಿ. ದಿಹಸ್ಕರ್ ನಮ್ಮ ಗ್ರೇಡರ್ ಇದು ಎವಿಎಂ ಮಷಿನರೀಸ್ ಅಂತ ತಗೊಂಡಿದ್ದು, ಎಫಿಷಿಯನ್ಸಿ ಅಬೌಟ್ 90% ಎಫಿಷಿಯನ್ಸಿ ಬರುತ್ತೆ ಇದರಲ್ಲಿ. ಆಮೇಲೆ ವೆಕ್ಟರ್ ಮಿಲ್ ಮಾಡೆಲ್ 1 ಡಿ ಹಲ್ಲರ್ ಅಂತೇಳಿ ನಾವು ಸುಮಾರು ಟ್ರೈ ಮಾಡಿದ್ವಿ ನವಣೆಗೆ ರಾಗಿಗೆ. ಈ ಕೆಲವು ಮೈನರ್ ಮಿಲೆಟಿಗೆ ಬರೋಂಥವು ಎಲ್ಲದಕ್ಕೆ ಬರುತ್ತದೆ, ಆದರೆ ಒಂದೊಂದ್ಸರಿ ಈಗ ಬಾರ್ನ್ಯಾರ್ಡ್ ಮಿಲೆಟಿಗೆ ಬರಲ್ಲ, ಊದಲಿಗೆ ಬರಲ್ಲ, ಆವಾಗ ನಾವು ಸ್ವಲ್ಪ ಅದನ್ನ ಚೇಂಜ್ ಮಾಡ್ಕೋಬಹುದು. ಇದುವರೆಗೆ ಜೋಳ ಮತ್ತು ರಾಗಿಯ ಮೌಲ್ಯವರ್ಧನೆ ಕುರಿತು ನಮಗೆ ಮಾಹಿತಿಯನ್ನು ನೀಡಿದವರು ರಾಯಚೂರು ಕೃಷಿ ಕಾಲೇಜಿನ ವಿಜ್ಞಾನಿ ಡಾಕ್ಟರ್ ಸಿಟಿ ರಾಮಚಂದ್ರ. ಇದುವರೆಗೂ ಜೋಳ ಮತ್ತು ರಾಗಿಯ ಮೌಲ್ಯವರ್ಧನೆ ಈ ಕುರಿತು ರಾಯಚೂರು ಕೃಷಿ ಕಾಲೇಜಿನ ವಿಜ್ಞಾನಿ ಡಾಕ್ಟರ್ ಸಿಟಿ ರಾಮಚಂದ್ರ ಅವರಿಂದ ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.